निक्षय मित्र बनकर टीबी के खिलाफ लड़ाई को आगे बढ़ा रहे हैं। जन जन का रखे ध्यान, टीबी मुक्त भारत अभियान। अधिक जानकारी के लिए नजदीकी आयुष्मान आरोग्य मंदिर जाएं। स्वास्थ्य एवं परिवार कल्याण मंत्रालय द्वारा जनहित में जारी। ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರಂನಲ್ಲಿ ಇದೇ ಜನವರಿ 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅಣಬೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಂತಹ ವಿಜಯಪುರದ ನಿವಾಸಿಯಾದ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರೊಂದಿಗೆ ಅವರ ಧ್ವನಿ ಮುದ್ರಣ. ಮಣ್ಣಿನ ಮಗ ಆಕಾಶವಾಣಿ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅಣಬೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಂತ ವಿಜಯಪುರದ ನಿವಾಸಿಯಾದ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರ ಧ್ವನಿ ಮುದ್ರಣವನ್ನು ಆಲಿಸುವಿರಿ. ನನ್ನ ಹೆಸರು ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ, ಇಲ್ಲೇ ಬಿಜಾಪುರ ನಿವಾಸಿಯಾಗಿದ್ದು ನನಗೆ ಇವತ್ತಿನ ದಿನ 2023-24 ಕೃಷಿ ಮೇಳದಲ್ಲಿ ಹೋದ ವರ್ಷ ಇದೇ ಇದರಲ್ಲಿನೇ ನಮಗೆ ಹೋದ ಸಲ ಸ್ಟಾಲ್ ಹಾಕ್ಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದೇವೆ. ನಾ ಮುಂಚೆ ಯಾವ್ದು ಅಣಬೆ ಕೃಷಿ ಮಾಡಬೇಕಾಗಿ 2023 ಫೆಬ್ರವರಿ ತಿಂಗಳಿಂದ ನಾನು ಸ್ಟಾರ್ಟ್ ಮಾಡಿದ್ದು. ನಂತರ ಏನಾಯ್ತು, ಒಂದು ವರ್ಷ ತನ ನಮಗ ನಮ್ಮ ಬಿಜಾಪುರ ಭಾಗ ಅಂದ್ರೆ ಸ್ವಲ್ಪ ಉತ್ತರ ಕರ್ನಾಟಕದಲ್ಲಿ ಅಣಬೆ ಬಗ್ಗೆ ಸ್ವಲ್ಪ ಜನಗಳಲ್ಲಿ ಇನ್ನ ಮಾಹಿತಿ ಕೊರತೆ ಅದ. ಅದು ಒಂದು ಉತ್ತಮ ಆಹಾರವಾಗಿದ್ದು ಸಮತೋಲನ ಆಹಾರದಲ್ಲಿ ಅದನ್ನು ಸೇರಿಸ್ತಾರ. ನಂತರ ಏನಾಯ್ತು, ಒಂದು ನಮ್ದು 2023 ಸ್ಟಾರ್ಟ್ ಮಾಡಿದ ನಂತರ ಒಂದು ವರ್ಷದ ತನರಿ ಕನಿಷ್ಠ ಪಕ್ಷ ಒಂದು ವರ್ಷದವರೆಗೂ ನಮಗೆ ಯಾವುದೇ ರೀತಿಯಿಂದ ಗ್ರಾಹಕರು ಒಟ್ಟ ಸಿಗಲಿಲ್ಲ. ಅದು ಬೆಳೆದಿದ್ದ ಏನದಲ್ಲ, ಪ್ರತಿದಿನ ನಿತ್ಯ ನಾವೇನ್ ಮಾಡ್ತಿದ್ವಿ, ನಮ್ಮ ಪಕ್ಕದ ಮನೆಯವರಿಗೆ ಫ್ರೆಂಡ್ ಸರ್ಕಲ್ ಈ ತರ ಕೊಟ್ಟು ನಾವು ಅದನ್ನ ಇದನ್ ಮಾಡ್ಕೊಂಡು ಬರ್ತಾ ಇದ್ವಿ. ಇವತ್ತಿಲ್ಲ ನಾಳೆ ಏನಾದ್ರೂ ಒಳ್ಳೆ ಬೆಳಿಬಹುದು ಆಗ್ತದ ಅಂತ ತಿಳ್ಕೊಂಡು ಮಾಡ್ಕೊಂತಾನೆ ಬಂದ್ವಿ. ನಂತರ ನಮ್ಗೆ ಯಾವುದೇ ತರ ಕೃಷಿ ಜಮೀನು ಇಲ್ಲ ರೀ, ಭೂಮಿ ಇಲ್ಲ. ನಾವು ರೈತ ಆಗ್ಬೇಕನ್ನೋದೊಂದು ಬಹಳ ಮುಖ್ಯ ಆಸೆ ನಮ್ದು. ಯಾವಾಗಂದ್ರೆ ನಾವು ಸಣ್ಣವರಿದ್ದಾಗಿಂದನು ರೈತರು ಒಕ್ಕಲಿಗರ ಓಣಿಯೊಳಗೇನೆ ನಾವು ಹುಟ್ಟಿ ಬೆಳೆದಿದ್ದೆಲ್ಲಾನು. ಅಲ್ಲಿ ಏನಾಗ್ತಿತ್ತು, ನಮ್ಗೆ ದಿನ ಮುಂಜಾನೆ ನೋಡಿದ ತಕ್ಷಣ ಬಂಡಿದು ಶಬ್ದ, ಗಿಲ್ಗಿಂಚಿದು, ಕೊಳ್ಳನ್ ಗಂಟಿ ಇದೆ, ಒಟ್ಟ ಡೈಲಿ ಹೆಂಡಿ ಪುಟ್ಟಿ ಅದು ಇದು ಎಲ್ಲ ಏ ಟು ಡೇಟ್ ಅದು ಬೆಳತನ ನೋಡಿದ್ದೆಲ್ಲ ಒಕ್ಕಲಿಗರ ಓಣಿನಲ್ಲಿನೇ ನಮ್ದು ಬಾಲ್ಯ ಎಲ್ಲ ಕಳೆದಿದ್ದೀವಿ. ಅದು ನನ್ನ ಮೇಲೆ ಪರಿಣಾಮ ಹೆಂಗ್ ಬೀರುತ್ತಂದ್ರೆ, ಏನೇ ಆಗ್ಲಿ ರೈತ ಆಗ್ಬೇಕು. ರೈತ ಆಗ್ಬೇಕಂತಂದ್ರೆ ಇವಾಗ ಜಮೀನಿಲ್ಲ, ಜಮೀನಿದು 1 ಇಲ್ಲ 1/2 ಏನು ಟೋಟಲ್ ಜಮೀನೇ ಇಲ್ರಿ ನಮಗೆ. ನನ್ನ ಹೆಸರು ಏನೂ ಇಲ್ಲ. ನಾ ಇವಾಗ ಅಣಬೆ ಕೃಷಿ ಇದು ಯಾಕೆ ಮಾಡಿದ್ನಪ್ಪ ಅಂತಂದ್ರೆ, ಜಮೀನಿಲ್ಲ, ಕೃಷಿ ಮಾಡಬೇಕು, ರೈತ ಅನಿಸ್ಕೋಬೇಕು, ಇದ್ರ ಬಗ್ಗೆ ಬಹಳ ಆಸಕ್ತಿ ಇತ್ತು ನನಗ. ಹೆಂಗ್ ಮಾಡ್ಬೇಕು, ಯಾವ ತರ ಅದು ಮಾಡಿದ್ರೆ ನಮಗ್ ಸಕ್ಸಸ್ ಆಗ್ತದ. ಕೃಷಿ ಅಂದ್ರೆ ಬಿಸ್ನೆಸ್ ಮಾಡಕ್ ನನಗೆ ಇಂಟ್ರೆಸ್ಟ್ ಇಲ್ರಿ. ಮತ್ತೆ ಕಾಯಿಪಲ್ಲೆ ಮಾರೋದು ಅದು ಅದು ಎಲ್ಲ ವ್ಯಾಪಾರ ಆಗ್ಬಿಡ್ತದ, ಅದು ಬೇಕಾಗಿಲ್ಲ ನನಗೆ. ನನಗೇನು ಯಾವ್ದಾದ್ರು ಒಂದು ಬೆಳೆ ಬೆಳಿಬೇಕು, ನನಗೆ ಜನ ಏನಂತ ಕಂಡಿಡಿಬೇಕು, ಗುರುತು ಮಾಡಬೇಕು, ಇವರು ಕೃಷಿಕರ ಅದಾರ, ಇವ್ರು ರೈತ ಅದಾರ, ವ್ಯವಸಾಯ ಮಾಡ್ತಾರ ಅನ್ನೋದು ನಂದೊಂದು ಮೂಲ ಉದ್ದೇಶ ಆಗಿತ್ತು. ಅದರಿಂದ ನಾ ಏನ್ ಮಾಡಿದೆ, ನಮ್ಮ ಪ್ರವೀಣ್ ಶಾಸ್ತ್ರಿ ಮಠ ಅಂತೇಳಿ ಹಿಂಗೆ ಒಂದಿನ ಚರ್ಚೆ ಮಾಡ್ಕೊಂತಿದ್ದಾಗ ನಮಗ ಜಮೀನಂತೂ ಇಲ್ಲ ನೋಡಪ್ಪ, ಇವಾಗ ಏನ್ ಮಾಡುದು ಅಂತಂದ್ರೆ, ಫಸ್ಟ್ ನೀ ಅಣಬೆ ಕೃಷಿ ಸ್ಟಾರ್ಟ್ ಮಾಡಿಬಿಡು. ನಿನಗೆ ಅಣಬೆ ಕೃಷಿ ಮಾಡಿದಂತಂದ್ರೆ ಅಣಬೆ ಕೃಷಿ ಅಂತಾನೆ ಕರೀತಾರ, ಅದೇನ್ ಬಿಸ್ನೆಸ್ ಆಗುದಿಲ್ಲ. ನೀ ಬೀಜ ತಂದು ಬೆಳೆ ಬೆಳೆದು ಎಲ್ಲ ಮಾಡೋ ತರ ಇರ್ತದ, ಅದು ಅದ್ರದ್ದು ಎಲ್ಲ ಕೃಷಿ ಪದ್ಧತಿ ಅದ, ವ್ಯವಸಾಯನೇ ಆಗ್ತದ, ಅದನ್ನ ಮಾಡ್ಬಿಡು. ಅದಕ್ಕೇನ್ ದೊಡ್ಡ ಜಾಗ ಬೇಕಾಗುದಿಲ್ಲ, ಸಣ್ಣ ಜಾಗದಲ್ಲಿನೇ ಮಾಡಬಹುದು ಅಂತೇಳಿ. ಇವತ್ತಿಗೆ ನಾನು ಇಂತ ದೊಡ್ಡ ನಮ್ಮ ಬಿಜಾಪುರ ಕೃಷಿ ವಿಶ್ವವಿದ್ಯಾನಿಲಯದ್ದು ಕೃಷಿ ಮೇಳದ ಮುಖ್ಯ ವೇದಿಕೆಯಲ್ಲಿ ನಿಂತು ಮಾತಾಡಕತ್ತೀನಂದ್ರೆ ಇದಕ್ಕೆ ಅಣಬೆ ಮುಖ್ಯ ಕಾರಣ ಆಗ್ತದೆ. ಹೋದ ವರ್ಷ ನನಗೆ ಒಂದ್ ವರ್ಷ ಆಗಿತ್ರಿ ಆಲ್ರೆಡಿ ಹೋದ ವರ್ಷ ಕೃಷಿ ಮಾಡಿದಾಗೇನೆ ನಾನು ಅಣಬೆ ಕೃಷಿ ಮಾಡ್ಕೊಂಡು ಒಂದ್ ವರ್ಷ ಆಗಿತ್ರಿ. ಅವಾಗ ಏನಾಯ್ತು ನಾ ಬಿಡ್ಬೇಕಂತೇಳಿ ವಿಚಾರ ಮಾಡಿ ತಲೆಯಾಗ ವಿಚಾರ ಇಟ್ಕೊಂಡಿದ್ದ ನಾನು ಆಕ್ಚುಲಿ. ಯಾಕಂದ್ರೆ ಇಲ್ಲಿ ತನ ಒಂದ್ ವರ್ಷ ಆಯ್ತು ಮಾಡ್ಕೊಂಡ್ ಬಂದ್ವಿ, ಯಾವ್ದು ತರ ದುಡ್ಡು ಆಗ್ಲಿಲ್ಲ ಏನು ಇಲ್ಲ, ಇದು ಏನಪ್ಪ ಒಬ್ರು ಕಸ್ಟಮರ್ ಸಿಗ್ತಾ ಇಲ್ಲ, ಹ್ಯಾಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ತಿಳ್ಕೊಂಡು ನಾನೇನು ವಿಚಾರ ಮಾಡದೆ ಇದನ್ನ ಇಲ್ಲ ಈ ಮಂತ್ ಬಿಟ್ಬಿಡು ತಡಿ ಅಂತೇಳಿ ವಿಚಾರ ಮಾಡಿದಾಗನೆ ನಮ್ದು ಕೃಷಿ ಮೇಳ 2023-24 ಜನವರಿ 21, 22, 23 ಚಾಲು ಆಯ್ತು. ಅವ್ರ ನಮ್ಮ ಇಲಾಖೆ ಕಡೆಯಿಂದ ಕೃಷಿ ವಿಜ್ಞಾನ ಕೇಂದ್ರ ಬಿಜಾಪುರ್ ಅವರು ಎಲ್ಲರೂ ಅರ್ಬಿ ಬೆಳ್ಳಿ ಸರ್, SM ವಸ್ತ್ರ ಸರ್ ಇವರೆಲ್ಲ ಫೋನ್ ಮಾಡಿ ಇಲ್ರಿ ಸ್ಟಾಲ್ ಹಾಕ್ರಿ ಸ್ವಲ್ಪ ಪ್ರಮೋಷನ್ ಮಾಡ್ಕೊರಿ ನೋಡ್ರಿ ಇಲ್ಲಿ ಒಂದ್ಸಲ ವಿಚಾರ ಮಾಡ್ರಿ ಅಂತಂದ್ರು. ಅವಾಗ ಏನದ 2023-24 ಕೃಷಿ ಮೇಳದ ಸ್ಟಾಲ್ ಹಾಕಿದ್ರಿ, ಅವತ್ತ ಏನ್ ತಗೊಂಡ್ ಬಂದಿದ್ಮೇಲೆ ಅವತ್ತೇ ಖಾಲಿ ಆಯ್ತ್ರಿ. ಇಲ್ಲ ನಾನ ಸ್ವಲ್ಪ ದಾರಿ ಚೇಂಜ್ ಮಾಡ್ಕೋಬೇಕು, ಇದು ಮಾರಾಟ ಆಗ್ತದ, ಯಾವಾಗ್ಲೂ ಒಂದ್ ಒಳ್ಳೇದಾಗ್ಬೇಕಂದ್ರೆ ಕಸ್ಟಮರ್ ಸಿಕ್ಕಿ ಒಂದ್ ಏನೋ ಒಂದ್ ಹೊಸ ತರ ಇಲ್ಲಿ ಪ್ರಯತ್ನ ಆಗ್ಯದ್ರಿ. ಅಣಬೆ ಕೃಷಿ ಅಂದ್ರೆ ನಮ್ಮಲ್ಲಿ ಬೆಳೆ ಅಲ್ಲರಿ, ಇದು ಯಾವ್ದೊಂದ್ ಪರ್ಟಿಕ್ಯುಲರ್ ಮಳಿಗೆ ಅತಿ ಮಳಿ ಆದಾಗ ಬರುವಂತ ಬೆಳೆ ಆಗಿತ್ತು. ಇದನ್ನ ಏನದ ನಾವು ಆರ್ಟಿಫಿಷಿಯಲ್ ಆಗಿ ಅದಕ್ಕೆ ಬೇಕಾಗುವಂತ ವಾತಾವರಣ ಕ್ರಿಯೇಟ್ ಮಾಡಿ ಬೆಳೆನ ಬೆಳಿಲಾಕತ್ತೀವ್ರಿ. ಇವಾಗ ಸದ್ಯ ನಾ ಇವಾಗ ಕೃಷಿ ಮಾಡ್ತಾ ಇರೋದು ಒಂದು ಗುಂಟ ಜಾಗದಾಗ ಮಾಡತ್ತೀನ್ರಿ, ಅದು ಪ್ಲಾಟ್ ರೀ, ಅದು ಮನಿ ಕಟ್ಟು ಪ್ಲಾಟ್, ಮನಿ ಕಟ್ಟು ಪ್ಲಾಟ್ನಾಗನೆ ಇವಾಗ ಕೃಷಿ ಸದ್ಯ ಮಾಡ್ತಾ ಇರೋದು. ಇಲ್ಲೇ ಬಿಜಾಪುರ ಜುಮ್ನಾಡ್ ರೋಡಿಗೆ ಅದರಿ ನಮ್ದು ಅಣಬೆ ಶೆಡ್ ಮಾಡ್ಕೊಂಡಿದೀವಿ, ಅದರದ್ದು ಸೈಜ್ ಬಂದು 13x27 ಉದ್ದಿಗೆ ಅದರಿ, ಅಗಲಿಗೆ 13 ಅಗಲ ಇಟ್ಕೊಂಡು ಅದರಲ್ಲಿನೇ ಕೃಷಿ ಮಾಡ್ತಾ ಇದ್ದೀನಿ. ಮುಂದೊಂದು ಸಣ್ಣ ಶೆಡ್ ಮಾಡ್ಕೊಂಡಿನಿ 10x10, ಅದರಲ್ಲೆಲ್ಲ ನಮ್ದು ಏನ್ ಕೃಷಿ ಬೇಕಾಗದು ಭತ್ತದ ಹುಲ್ಲು ಆತರ ಅವೆಲ್ಲ ಸ್ಟೋರ್ ಮಾಡಿ ಅದನ್ನು ರೋಡ್ ನಲ್ಲಿನೇ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನಾವು ಮನಿ ಕಟ್ಟಿಸ್ಬೇಕನ್ನು ಪ್ಲಾಟ್ ಒಳಗ ಏನದು ಇವಾಗ ಕೃಷಿ ಮಾಡ್ಕೊಂಡು ಇದನ್ನ ನಡ್ಸ್ಕೊಂಡು ಬರ್ತಾ ಇದ್ದೀನಿ. ನನ್ಗೊಂದೇನಂದ್ರೆ ಅಣಬೆ ಅಂತಂದ್ರೆ ಇದನ್ನೇ ಯಾಕೆ ಪರ್ಟಿಕ್ಯುಲರ್ ಸೆಲೆಕ್ಟ್ ಮಾಡ್ಕೊಂಡಿದೆ ಅಂತಂದ್ರಿ ನಾನು, ಯಾಕಂದ್ರೆ ನಮ್ಗ ಭೂಮಿ ಇಲ್ಲಲ್ಲ. ಇದು ಅಣಬೆದೊಂದು ಬಹಳ ವಿಶೇಷ ಏನಂತಂದ್ರೆ ನೀವು ಸಣ್ಣ ಜಾಗ ರೀ, ಬಹಳ ಏನ್ ದೊಡ್ಡಬೇಕಾಗಿಲ್ಲ, 10x10 5x5 ಇಷ್ಟು ಕೆಲ ಕಡಿಮೆ ಸ್ಥಳಾವಕಾಶದೊಳಗೂ ನೀವು ಕೃಷಿ ಮಾಡಬಹುದು. ನಿಮಗ್ ಬೆಳೆದ್ರಪ್ಪ ಅಂದ್ರೆ ನಿಮ್ಗೆ ಅಣಬೆ ರೈತನೇ ಅಂತಾರ ಅವ್ರು. ಇವಾಗ ನಮ್ಮನ್ನ ಕೂಲ್ ಮಾಡಿಕೊಂಡು ಮತ್ತೆ ನಮ್ಮ ಬಿಜಾಪುರ ಮಹಾವಿದ್ಯಾಲಯದ ಡಾಕ್ಟರ್ ಕಾಶಿಬಾಯಿ ಕ್ಯಾರಿಗಿ ಮೇಡಮ್ ಅವರು ಮತ್ತೆ ಗೌರಮ್ಮ ಸಜ್ಜನ್ ಮೇಡಮ್ ಅವರು ಇವರೆಲ್ಲ ಮೊನ್ನೆ ನಮ್ಗೆ ಒಂದು ಇಲ್ಲಿ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದೊಳಗ ಅಣಬೆ ಕೃಷಿ ತರಬೇತಿ ನಡೆದಿತ್ತು, ಸಮಗ್ರ ಕೃಷಿ ತರಬೇತಿ ಅಂತ ಹೇಳಿ ಒಂದು 6 ದಿನದ ಕಾರ್ಯಕ್ರಮ ನಡೆದಿತ್ತು. ಅವತ್ತಿನ ದಿನ ಏನಾಯ್ತು, ಮೇಡಮ್ ಅವ್ರು ಭೇಟಿಯಾಗಿ ನಮ್ದು ಅವ್ರಿಗೆ ಸ್ವಲ್ಪ ಫೈಲ್ ಎಲ್ಲ ತೋರಿಸಿದೆ, ಏನ್ ನಾವು ಮಾಡಕತ್ತೀವಿ ಇಲ್ಲಿಂದ ಸ್ಟಾರ್ಟಿಂಗ್ ಇಂದ ಏನ್ ಮಾಡ್ಕೊಂಡ್ ಬಂದಿನ ಅಂತ ಒಂದ್ ಫೈಲ್ ರೆಡಿ ಮಾಡಿಟ್ಕೊಂಡಿದ್ದೆ. ಅವ್ರು ನೋಡಿ ಅದು ಬಹಳ ಖುಷಿ ಆದ್ರು, ಇಲ್ರಿ ನೀವ್ ಈ ಸಲ ನಮ್ಮ ಕೃಷಿ ಮೇಳದಲ್ಲಿ ನಿಮ್ದೊಂದು ಮಾತಾಡ್ಲಿಕ್ಕಂತ್ರಿ, ಅನುಭವ ಹಂಚ್ಕೊಳಕಂತ್ರಿ ಅಂತ ಹೇಳಿ ಅವರು ಬಹಳ ಇವತ್ತಿನ ದಿನ ಇಲ್ಲಿ ಬಂದು ಮಾತಾಡ್ಲಿಕ್ಕೂ ಕಾರಣ ಮೇಡಮ್ ಅವ್ರು ಆಗಿದ್ದಾರೆ, ಅವ್ರಿಗೂ ಬಹಳ ಧನ್ಯವಾದ ತಿಳಿಸ್ತೇನ್ರಿ. ಮತ್ತೆ ನಮ್ಮ ಬಿಜಾಪುರದ ಕೃಷಿ ಇಲಾಖೆಯಿಂದನೂ ಬಹಳ ಹೆಲ್ಪ್ ಆಯ್ತ್ರಿ ನನ್ಗೆ. ನಾ ಏನ್ ಕೃಷಿ ಬಿಡಬೇಕು ಅಂದಿದ್ದ ಟೈಮಿಗೆ ಎಲ್ಲ ಕೂಡಿಬಿಟ್ಟು ಸರ್, ನಂಗೆ ಪೂರಾ ಹೊಳೆ ಕೃಷಿ ಮಾಡ್ಲಿಕ್ಕೆ ಅನುಕೂಲ ಆಯ್ತು. ನಾ ಅದನ್ನ ಬಿಟ್ಟು ಹೋಗ್ಲಾರ್ದಂಗ ನೋಡ್ಕೊಂಡಿದ್ದು ಕೃಷಿ ಇಲಾಖೆ ಬಿಜಾಪುರ್, ಅಲ್ಲಿ ವಿಲಿಯಂ ರಾಜಶೇಖರ್ ಸರ್ ಅಂತ ಹೇಳಿದ್ದಾರೆ JDS ಅವರಿದ್ದು, ಅವರು ಮತ್ತೆ ಇನಾಮದಾರ್ ಸರ್ ಅಂತ ಹೇಳಿ ಇವರೆಲ್ಲ ಸಹಕಾರದಿಂದ ನಮಗ ಸೆಕೆಂಡರಿ ಅಗ್ರಿಕಲ್ಚರ್ ಸ್ಕೀಮ್ ಒಳಗ 2 ಲಕ್ಷ ರೂಪಾಯಿ ಅನುದಾನ ಕೊಟ್ಟರೆ ಫ್ರೀದಾಗ, ಏನು ಇಲ್ಲ, ಗ್ರಾಂಟ್ ಒಳಗ ಬಂತ್ರಿ ಅದು ಅಮೌಂಟ್, ಹೊಳೆ ಕಟ್ಟೋದಿಲ್ಲ ಏನೂ ಇಲ್ಲ. ನಮಗ ಶಾಕ್ ಆಗ್ಬಿಡುತ್ತೆ, 1 ವರ್ಷನ 1 ರೂಪಾಯಿ ಪಗಾರ ಬೀಳಾರ್ದಂಗ ನಾ ಕೆಲಸ ಮಾಡಿನಿ, ಸಡನ್ಲಿ ನೋಡಿದ್ರೆ 2 ಲಕ್ಷ ರೂಪಾಯಿ ಇದು ಅಕೌಂಟಿಗೆ ಬಂದು ಜಮಾ ಆಗ್ಬಿಟ್ಟದ. ಇಲ್ಲಪ್ಪ ಇದರಿಂದ ಏನೋದ, ನಾ 1 ವರ್ಷ ಕಷ್ಟಪಟ್ಟು ದುಡ್ಡಿದ್ದಕ್ಕ ಇವಾಗ ಇಲ್ಲಿ ಬಂದು ಮುಟ್ಟ್ಯದ ಅಂದ್ರೆ ಕೆಲಸ ಮಾಡ ಮುಂದ್ ಬರ್ತದ ದುಡ್ಡು, ಇವತ್ತಿಲ್ಲ ಅರ್ಜೆಂಟ್ ಏನ ಮಾಡ್ಲಿಕ್ಕೆ ಹೋದ್ರೆ ಕೃಷಿ ಒಳಗೆ ಸ್ವಲ್ಪ, ಯಾಕಂದ್ರೆ ಇದು ನಮ್ ಕೃಷಿ ಇರೋದೇ ಆತರ ರೀ. ಯಾವಾಗ್ಲೂ ಕೆಲವೊಬ್ರು ಕಪ್ ಹಾಕಿದ್ರಂದ್ರೆ ವರ್ಷತನ 1 ರೂಪಾಯಿ ಬರೋದಿಲ್ರಿ, ಎಲ್ಲ ಹಾಕೋದೇ ಇರ್ತದ ಪೂರಾ. ನಾನು ಇನ್ನೊಂದ್ ಏನ್ ಮಾಡಿದ್ದೆ ರೀ, ಇದು ನನ್ನ ಕೃಷಿದು ಎಷ್ಟು ಒಲವು ಜಾಸ್ತಿ ಅಂತಂದ್ರೆ ಇದ್ರ ಮೇಲೆ ಈ ನಮ್ದು ಎಳ್ಳಮಸಿ ಬರ್ತದಲ್ ಸರ್, ಎಳ್ಳಮಸಿ ಬಂದಾಗ ಏನದ ಎಲ್ಲರೂ ಚರಗ ಚೆಲ್ಲಕ್ ಹೋಗ್ತಾರಲ್ರಿ, ಆ ಮೂಮೆಂಟ್ ಗೆ ನಾ ಏನ್ ಮಾಡ್ತೀನಿ, ನಮ್ದು ಇದೇ ಬಿಜಾಪುರದು ಹೈವೇ ರೋಡಿಗೆ ಹೋಗಿ ಒಂದು ಚೋಡ ಏನರ ಬಜಿ ತಗೊಂಡು ಯಾವ್ದಾರ ಬೇನೆ ಗಿಡ ಬುಡ್ಕೊಂತ ಊಟ ಮಾಡಿ ಬಂದ್ಬಿಡ್ತೀನಿ ನಾ, ಅಲ್ಲೇ ಪೂಜೆ ಗಿಜೆ ಮಾಡ್ಕೊಂಡು. ಅಷ್ಟು ಇಂಟ್ರೆಸ್ಟ್ ನನಗೆ ಹೊಲ ಭೂಮಿ ಆತರ ಅಂತಂದ್ರೆ. ಇವಾಗ ಸದ್ಯ ಏನದ ಅಣಬೆ ಕೃಷಿ ಒಳಗ ಇವಾಗ 1 ವರ್ಷದಿಂದ ನನಗ ಚೂರು ಉತ್ತಮ ಅನಿಸ್ಕೊಂಡದ್ರಿ, ಕಸ್ಟಮರ್ ಎಲ್ಲ ಸಿಕ್ಕಿದ್ದಾರೆ, ಇವಾಗ ನಾವು ಚೆನ್ನಾಗೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ. ನಂತರ ಮತ್ತೆ ಇಲ್ಲಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದನೂ ಟ್ರೈನಿಂಗ್ ನಡೀತಿರ್ತಾವ್ರಿ, ಅಲ್ಲಿಂದ ನಮ್ಮ ಯೂನಿಟ್ಗೆನೆ ಎಲ್ಲ ಸ್ಟೂಡೆಂಟ್ ಅವ್ರಿಗೆ ಕರ್ಕೊಂಡ್ ಬರ್ತಾರ್ರಿ, ಟ್ರೈನಿಸ್ ಅವ್ರಿಗೆಲ್ಲ ಕರ್ಕೊಂಡ್ ಬಂದ್ ಏನ್ ಮಾಡ್ತಾರ ನಮ್ಮಲ್ಲಿ ಯೂನಿಟ್ನಲ್ಲಿನೇ ಪ್ರಾಕ್ಟಿಕಲ್ ಟ್ರೈನಿಂಗ್ ಎಲ್ಲ ಕೊಡ್ತಾ ಇದೀವಿ. ಮತ್ತೆ ನಮ್ಮ ಸಂಪನ್ಮೂಲ ವ್ಯಕ್ತಿ ಅಂತೇಳಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಇದು ಎಲ್ಲ ಭೂಮಿ ಇರಲಾರ್ದ ಆಗಿತ್ತು. ಇದು ನಂಗೆ ಇಂಟ್ರೆಸ್ಟ್ ಬಹಳ ಅದ, ಅವರು ಅದನ್ನು ಕಂಡಿಡಿದ್ರು. ಒಳ್ಳೆ ಅಧಿಕಾರಿಗಳೂ ಬೇಕಾಗ್ತದೆ, ನಮ್ಮ ಪ್ರಯತ್ನ ಇದ್ರೂ ಅದನ್ನೊಬ್ರು ಗುರುತ್ ಮಾಡಕ್ ಒಬ್ರು ಬೇಕಾಗ್ತಾರ. ಯಾವಾಗಲೂ ಅಂತ ಅಧಿಕಾರಿಗಳು ನನ್ನ ಕೆವಿಕೆ ಬಿಜಾಪುರದಲ್ಲಿ ಸಿಕ್ಕಿದ್ರು, ಕೃಷಿ ಇಲಾಖೆದಲ್ಲಿ ಸಿಕ್ಕಿದ್ರು, ಮತ್ತೆ ನಮ್ಮ ಮಹಾವಿದ್ಯಾಲಯದ ಬಿಜಾಪುರ ಎಟ್ನಳ್ಳಿ ಫಾರಂ ಇಲ್ಲಿ ಎಲ್ಲ ಅಧಿಕಾರಿಗಳು ಅಗದಿ ನಮಗೆ ಹೆಂಗಂತಂದ್ರೆ ಮನೆಯವರೇ ಆತ್ಮೀಯವಾಗಿ ಮಾತಾಡ್ತಾರಲ್ಲ, ಅಷ್ಟು ಆತ್ಮೀಯವಾಗಿ ಮಾತಾಡ್ಕೊಂಡು ಹಚ್ಕೊಂಡು ನಮಗ ಅದಕ್ಕೆ ಏನಿರ್ತದ ಸಹಾಯ ಸಹಕಾರ ಮಾಡ್ಕೊಂಡು ಬಂದಾರೆ. ಮತ್ತೆ ಅದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಮಾಹಿತಿ ಇತ್ತಪ್ಪ ಅಂದ್ರೆ ಮುಂಚಿತವಾಗಿ ತಿಳಿಸ್ತಾರ ನಮ್ಗೆ. ಈ ತರ ಮಾಡ್ಕೊಂಡು ಅವ್ರದ್ದು ನಮ್ದು ಚೆನ್ನಾಗಿ ಎಲ್ಲ ಇದು ನಡ್ಕೊಂಡು ಬಂದಿದ್ದಾರೆ. ಅಣಬೆ ಕೃಷಿ ಸರ್ ಮಾರ್ಕೆಟಿಂಗ್ ಅಂತಂದ್ರೆ ನಮ್ದು ಏನ್ ಮಾಡಿದೀನಿ ಅಂತಂದ್ರೆ ಸರ್ ಮನಿ ಮನಿಗಳಿಗೆ ಹೋಗೇನೆ ಕಸ್ಟಮರ್ ಕ್ರಿಯೇಟ್ ಮಾಡ್ಕೊಂಡಿದೀವ್ರಿ. ಇದಕ್ಕೆ ಸಪರೇಟ್ ಮಾರ್ಕೆಟ್ ಅಂತಿಲ್ರಿ, ಎಲ್ಲೂ ಅಡತಿ ಗಿಡತಿ ಅಂತ ಏನಿಲ್ರಿ. ಅಡತಿ ಇರ್ತದ ಹೋಗಿ ನಮ್ಮ ಮಾಲ್ ಹಾಕಿ ಬಂದ್ಬಿಡ್ತೀವಪ್ಪ, ಎಫ್ಎಂಸಿಗೆ ನಾವು ಬೆಳೆದ್ವಿ 10 ಕಿಲೋ ಇತ್ತು ಹಾಕಿ ಬರ್ತೀವಿ, ಆ ಟೈಪ್ ಏನಿಲ್ಲ ಸರ್ ಸದ್ಯ ನಮ್ಮ ಭಾಗದಲ್ಲಿ. ನೀವು ಇದೇ ಮೆಟ್ರೋ ಸಿಟೀಸ್ ನಲ್ಲಿ ಬೆಂಗಳೂರಿಗೆ ಆಯ್ತಪ್ಪ ಅಂದ್ರೆ ಫುಲ್ ಮಾರ್ಕೆಟ್ ಅದ ಸರ್. ಪರ್ ಡೇ ನೀವು 1 ಟನ್ ನೀವು ಉತ್ಪಾದನೆ ಇತ್ತಂದ್ರೂ ಅವತ್ತಿನ ದಿನನೇ ಖಾಲಿ ಆಗುವಷ್ಟು ಅಲ್ಲಿ ಮಾರ್ಕೆಟ್ ಅದ ರೀ. ನಮ್ಮಲ್ಲಿ ಬರೀ 1 ಕಿಲೋ ಬೆಳೆದ್ರು ಹೋಗುದು ಬಹಳ ರೀ. ಇವತ್ತಿಗಾದ್ರೂ ನಮ್ಮ ಕಸ್ಟಮರ್ ಜುಲುಮೆ ಮಾಡಿ ಕೊಟ್ಟು ಬರ್ತೀವ್ರಿ. ನಾವು ಓನ್ ಕ್ರಿಯೇಟ್ ಮಾಡ್ಕೋಬೇಕು ಸರ್ ಮಾರ್ಕೆಟ್. ಯಾವಾಗಲೂ ಓನ್ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ಅಣಬೆ ಒಳಗೆ ಇರುವುದು ಒಂದು ತೊಂದರೆ ಅಂತಂದ್ರೆ ಎಲ್ಲದ್ರಾಗೂ ಕಷ್ಟ ಇರ್ತದೆ ಸರ್. ಇದ್ರಾಗ ಇದು ಅದ, ಕೃಷಿ ಅಗದಿ ಈಸಿ ರೀ. ಒಬ್ಬ ಮನುಷ್ಯ ಸಣ್ಣ ಜಾಗದಾಗ ಲೋ ಬಜೆಟ್ ರೀ, ಮತ್ತೇನ್ ಬಹಳ ದುಡ್ಡು ಬೇಕಾಗುದಿಲ್ಲ ಇದಕ್ಕೆ. ಬಾಳೆನ್ ದುಡ್ಡು ಖರ್ಚಾಗೋದಿಲ್ಲ, ಏನಿಲ್ಲ. ಒಂದು ಸುಮ್ ಸಣ್ಣ ಶೆಡ್ ಇತ್ತಪ್ಪ, ಪತ್ರ ಶೆಡ್ ಇತ್ತಂದ್ರೂ ನೀವು ನಮ್ಮ ಯೂನಿಟಿಗೆ ಭೇಟಿ ಆದ್ರೆ ನಿಮ್ಗೆ ಗೊತ್ತಾಗ್ಬಿಡ್ತದೆ. ಎಲ್ಲ ಕೂಡ ಒಂದು ಸಣ್ಣ ಶೆಡ್ ಇತ್ತಂತಂದ್ರೆ ಆರಾಮ ಹೆಣ್ಮಕ್ಳು ಮಾಡ್ತಾರ್ರಿ. ನಮ್ಮ ಮಲ್ನಾಡ್ ಪ್ರದೇಶ ಕಡೆ ಲೇಡೀಸ್ ಜಾಸ್ತಿ ಇದನ್ನ ಅಣಬೆ ಕೃಷಿ ಮಾಡ್ತಾ ಇರೋದ್ರಿ. ಅಲ್ಲಿ ವಾತಾವರಣ ಅವರಿಗೆ ಸೂಟೇಬಲ್ ಅದ. ನಮ್ದೇನದ ಒಂದು ಬ್ಯಾರಲ್ ನೀರು ಎಕ್ಸ್ಟ್ರಾ ಕೇಳ್ತದ್ರಿ, ಒಂಚೂರು ಟೈಮ್ ಒಂದ್ ತಾಸು ಹೆಚ್ಚಿಗೆ ಕೇಳ್ತದೆ. ಮತ್ತೆ ಅದು ಆಸಕ್ತಿ ಇತ್ತಪ್ಪ ಅಂದ್ರೆ ನಾವು ಮಾಡಿದ್ರೆ ಅದು ಆಟೋಮೆಟಿಕ್ ಬರ್ತದೆ. ನಮ್ಮಲ್ಲಿ ಅಣಬೆ ಬರೋದಿಲ್ಲ ಅಂತೇನಿಲ್ಲರಿ. ಮಶ್ರೂಮ್ 100% ನಮ್ಮಲ್ಲಿ ಯಾವುದೇ ಭಾಗದಾಗೂ ಬರ್ತದ್ರಿ. ಮತ್ತೆ ಕೆಲವೊಂದು ಇನ್ನೊಂದು ಈ ವೇದಿಕೆ ಮೇಲೆ ಇನ್ನೊಂದು ಇಬ್ಬರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ಬೇಕು. ಐಜಿ ಕನ್ನೂರ್ ಅಂತ ಹೇಳಿ ಒಬ್ರು ಲಾಗ್ ಮಾಡ್ತಾರ್ರಿ, ವಿಡಿಯೋಸ್ ಯೂಟ್ಯೂಬ್ ವಿಡಿಯೋಸ್ ಮಾಡ್ತಾರ. ಅವರು ಬಂದು ಕೆಲವೊಂದು ವಿಡಿಯೋ ಮಾಡ್ಕೊಂಡು ಹೋದ್ರೆ ನಮ್ದು ಯೂನಿಟ್ ದು. ನಂತರ ಆಕಾಶ್ ದಿವಾನ್ಜಿ ಅಂತ ಹೇಳಿ ಒಬ್ಬ ಸ್ಟೂಡೆಂಟ್, ನರ್ಸಿಂಗ್ ಸ್ಟೂಡೆಂಟ್, ಅವ್ರದ್ದು ಯೂಟ್ಯೂಬ್ ಚಾನಲ್ ಇತ್ರಿ. ಅದರಲ್ಲಿದ್ದ ನನಗೆ ಎಷ್ಟು ಇವತ್ತು ಅನುಕೂಲ ಆಗ್ಯದ ಅಂತಂದ್ರೆ, ಅವ್ರು ಒನ್ ಟೈಮ್ ಬಂದು 2 ತಾಸು ನಮ್ಮಲ್ಲಿ ವಿಡಿಯೋ ಮಾಡ್ಕೊಂಡು ಹೋದವರು. ಇವತ್ತಿಗೆ ನಂಗೆ ಶಿವಮೊಗ್ಗದಿಂದ ಕಾಲ್ ಬಂದದ್ರಿ, ಅಲ್ಲಿ ನನ್ನ ಸ್ಟೂಡೆಂಟ್ ಇದ್ದಾರೆ. ಅವರಿಗೆ ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅವ್ರದ್ದು ಮಕ್ಕ ಸಹಿತ ನೋಡಿಲ್ರಿ. ಇವತ್ತಿಗೆ ಅವರಿಗೆ ಫ್ರೀಯಾಗಿ ಟ್ರೈನಿಂಗ್ ಮಾಡತ್ತೀನಿ. ಅವ್ರು ಯಾವಾಗ ಕಾಲ್ ಹಚ್ತಾರ, ಅವ್ರಿಗೆ ಏನ್ ಬೇಕು ಇನ್ಫಾರ್ಮೇಶನ್ ಕೊಟ್ಟಿನ್ರಿ. ಅವ್ರದಲ್ಲಿ ಮಾರ್ಕೆಟಿಂಗ್ ಚೆನ್ನಾಗದ, ಅವ್ರ ನಮ್ಕಿನ ಅಲ್ಟಿಮೇಟ್ ಸೇಲ್ ನಡೆದ್ರಿ. ಇಲ್ಲೆಲ್ಲ ಚೆನ್ನಾಗಿ ಅವ್ರದ್ದು ಒಳ್ಳೆ ಮಾರುಕಟ್ಟೆ ಕಂಡ್ಕೊಂಡಾರ. ಮತ್ತೆ ಅಫ್ಜಲ್ಪುರ್ ತಾಲೂಕು ಅಲ್ಲಿ ಒಬ್ಬರಿದ್ದಾರೆ, ಮೈಸೂರಿನಲ್ಲಿ ಒಂದಿಬ್ಬರಿದ್ದಾರ, ಚಿಕ್ಕಮಗಳೂರು ಮತ್ತೆ ಕೊಡಗಿನಲ್ಲಿ ಇದ್ದಾರೆ. ಮಲೆನಾಡು ಪ್ರದೇಶದವ್ರು ಬಿಜಾಪುರ ರೈತರಿಗೆ ಫೋನ್ ಮಾಡಿದ್ರು, ಯಾಕ್ರಿ ಹಿಂಗ್ ಯಾಕೆ ನಿಮ್ಮಲ್ಲೇ ಎಲ್ಲ ಅದು ಆಟೋಮೆಟಿಕ್ ನಾರ್ಮಲ್ಲಿನೇ ಬೆಳೀತಿರ್ತದ, ನಿಮ್ದು ಎಕ್ದಮ್ ಕೋಲ್ಡ್ ವಾತಾವರಣ ಇಷ್ಟೆಲ್ಲ ನಡೀತದಲ್ಲ ಅಂದ್ರೆ, ಇಲ್ರಿ ನಮ್ಮ ನಿಮ್ಮಂಗ್ ಇಳುವರಿ ಬರುದಿಲ್ಲ ನಮ್ದು ಅಂತಾರೆ. ನಾನು 1 ಕೆಜಿ ಬೀಜಕ್ಕೆ ನಮ್ಮಲ್ಲಿ 8 ಕೆಜಿ ಅಣಬೆ ತೆಗಿತೇನೆ. ಅವರು 4-5 ಕೆಜಿ ಬರ್ಲಕತ್ತದ್ರಿ. ಅವ್ರಿಗೆ ಅದು ಶಾಕ್ ಆಯ್ತು, ಹೆಂಗ್ ನೀವು ಹೆಂಗ್ ಅಷ್ಟು ಚೆನ್ನಾಗಿ ಬೆಳಿಲಾಕತ್ತೀರಿ ಅಂತ. ಅದು ಏನ್ ಚೆನ್ನಾಗಿ ಅನ್ಲಿಕ್ಕೆ ಏನದ್ರಿ, ಅದ್ರದ್ದು ಮೇಂಟೈನ್ ಮಾಡತ್ತೀವಿ. ಇನ್ನೊಂದ್ರಿ ನಾವು ಬಿಸಿಲು ಬಿಸಿಲು ಅಂತೀವಲ್ಲ, ಬಿಸಿಲು ಇದ್ದಷ್ಟು ರೋಗ ಕಡಿಮೆ ಇರುತ್ತದ್ರಿ. ಯಾವಾಗ್ಲೂ ಯಾವುದೇ ಇದಕ್ಕಾಗ್ಲಿ ಮನುಷ್ಯಗಾಗ್ಲಿ ನಾವು ಬ್ಯಾಸಗಿನಲ್ಲಿ ಆರಾಮ ಇರ್ತೀವಿ. ಮತ್ತೆ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ರೋಗ ಬರೀ ಮೂಗು ಸೋರೋದು ಅದು ಇದು ಎಲ್ಲ ಪ್ರಾಬ್ಲಮ್ ಇರ್ತದೆ. ಈಗ ಆರಾಮ್ ಇರಬೇಕಂದ್ರೆ ಬ್ಯಾಸಗಿನಲ್ಲಿ ಕ್ಲೀನ್ ಆಗೋದು ಮನುಷ್ಯ. ಯಾವಾಗ್ರೆ ಯಾವುದೇ ಬೆಳೆ ಇದ್ರು ಚೆನ್ನಾಗಿ ಬರೋದು, ಇಳುವರಿ ಸ್ವಲ್ಪ ನೀರಿನ ಅಂಶ ಹೆಚ್ಚಿಗೆ ತಗೊಂತದ ಅಂದ್ಬಿಟ್ರೆ, ಅವಾಗ ತಗೊಂತಂದ್ರೆ ಅದು ಸರಿಯಾಗಿ ಕೊಟ್ರೆ ನಮಗೇನದ ಒಳ್ಳೆ ಇಳುವರಿ ಬರ್ತದೆ. ಅದೇ ನನ್ಗೆ ಇಲ್ಲಿ ಬಹಳ ಹೆಲ್ಪ್ ಆಯ್ತು. ಬಿಸಿಲು ಇದಾಗಿದ್ದು ಇವತ್ತಿನ ದಿನ ಈ ಮುಖ್ಯ ವೇದಿಕೆಯಲ್ಲಿ ಮತ್ತೆ ಕೃಷಿ ಮೇಳದಲ್ರಿ ಅದನ್ನು ಎಲ್ಲ, ಯಾಕಂದ್ರೆ ಬಿಜಾಪುರ ತುಂಬಾ ಇದು ಫೇಮಸ್ ಇರ್ತದೆ. ಇಂಥ ಒಂದು ವೇದಿಕೆಯಲ್ಲಿ ಭೂಮಿ ಇರಲಾರದ ಭೂ ರೈತ ಕೃಷಿಕನಿಗೆ ಒಂದು ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸಿ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಇದೇ ಜನವರಿ 11 ರಿಂದ 13 ರವರೆಗೆ ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅಣಬೆ ಕೃಷಿಯ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಂತ ವಿಜಯಪುರದ ನಿವಾಸಿಯಾದ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರ ಧ್ವನಿಮುದ್ರಣವನ್ನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು. ಕಾಡು ಇದ್ದರೆ ನಾಡು, ಕಾಡನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ. ಕಾಡ್ಗಿಚ್ಚು ನಿರ್ವಹಣೆಗೆ ಕರ್ನಾಟಕ ಅರಣ್ಯ ಇಲಾಖೆ ಸಜ್ಜಾಗಿದೆ. 98% ಕಾಡ್ಗಿಚ್ಚಿಗೆ ಕಾರಣ ಮಾನವನ ಕಿಚ್ಚು, ನಿರ್ಲಕ್ಷ್ಯತೆ ಮತ್ತು ಅಜ್ಞಾನ. ಬನ್ನಿ ಜಾಗರೂಕರಾಗೋಣ, ಕಾಡ್ಗಿಚ್ಚನ್ನು ತಡೆಯೋಣ, ಅರಣ್ಯವನ್ನು ಉಳಿಸೋಣ. ಹೆಚ್ಚಿನ ಮಾಹಿತಿಗೆ ಅರಣ್ಯ ಸಹಾಯವಾಣಿ 1926 ಕರೆ ನೀಡಿ. ಪ್ರಕಟಣೆ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ. ಸಿಪಿ ಗ್ರಾಮ್ಸ್ ಸೆಂಟ್ರಲೈಸ್ಡ್ ಪಬ್ಲಿಕ್ ಗ್ರೆವೆನ್ಸ್ ಅಂಡ್ ಮಾನಿಟರಿಂಗ್ ಸಿಸ್ಟಮ್. ಇದು ಪ್ರತಿ ಭಾರತೀಯ ಪ್ರಜೆಯ ಯಾವುದೇ ದೂರಿಗೆ ತ್ವರಿತ ಕಾರ್ಯಾಚರಣೆಯ ಪೋರ್ಟಲ್. ಸಿಪಿ ಗ್ರಾಮ್ಸ್ ಒಂದು ಅತ್ಯಂತ ವಿಶ್ವಾಸಾರ್ಹ ವ್ಯವಸ್ಥೆಯಾಗಿದ್ದು ಪ್ರತಿ ನಾಗರಿಕರನ್ನ ಸಶಕ್ತಗೊಳಿಸುತ್ತದೆ ಮತ್ತು ಇದನ್ನು ಕಾರ್ಯಗತಗೊಳಿಸುವ ಎಲ್ಲಾ ಹಂತಗಳ ಅಧಿಕಾರಿಗಳ ಬದ್ಧತೆ ದೃಢವಾಗಿ ಹೇಳುತ್ತದೆ. ಸಿಪಿ ಗ್ರಾಮ್ಸ್ ಸಂವೇದನಾಶೀಲ, ಪರಿಣಾಮಕಾರಿ ಹಾಗೂ ವಿಶ್ವಾಸಾರ್ಹ. ಇದುವರೆಗೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿ ಕಳೆದ ಜನವರಿ 11-13 ನಡೆದ ಕೃಷಿ ಮೇಳದಲ್ಲಿ ಭಾಗವಹಿಸಿ ಅಣಬೆ ಕೃಷಿಯ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಂತಹ ವಿಜಯಪುರ ನಿವಾಸಿಯಾದ ವಿರೂಪಾಕ್ಷಯ್ಯ ಶಾಸ್ತ್ರಿ ಮಠ ಅವರ ಧ್ವನಿ ಮುದ್ರಣವನ್ನು ಕೇಳಿದಿರಿ. ಇನ್ನು ಮುಂದೆ ಕೇಳಿ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಸಾವಯವ ದ್ರಾಕ್ಷಿ ಬೆಳೆಯುತ್ತಿರುವ ರೈತರಾದ ಶಿವಾನಂದ ರಾಮಲಿಂಗಪ್ಪ ಜ್ಯೋತಪ್ಪನವರ್ ಅವರೊಂದಿಗೆ ಸಂದರ್ಶನ. ಮಣ್ಣಿನ ಮಗ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದಾಪುರ ಗ್ರಾಮ ಜಮಖಂಡಿ ತಾಲೂಕಿನ ಶಿವಾನಂದ ರಾಮಲಿಂಗಪ್ಪ ಜ್ಯೋತಿಯಪ್ಪನವರು ಅವರ ಹೊಲದಲ್ಲಿದ್ದೀವಿ ನಾವು. ಅವರು ಸುಮಾರು 3 ಎಕರೆನಲ್ಲಿ ದ್ರಾಕ್ಷಿ ಬೆಳೆ ಬೆಳೀತಿದ್ದಾರೆ. ಇವರು ಸಾವಯವ ಕೃಷಿ ಮಾಡಿ 3 ಎಕರೆನಲ್ಲಿ ದ್ರಾಕ್ಷಿ ಬೆಳೀತಾ ಇದ್ದಾರೆ. ಸೊ ಅವರಿಂದ ಹೆಚ್ಚು ಮಾಹಿತಿ ತಿಳ್ಕೊಳ್ಳೋಣ, ಬನ್ನಿ. ಇವತ್ತಿನ ಕಾರ್ಯಕ್ರಮಕ್ಕೆ ಶಿವಾನಂದ್ ಅವರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಶಿವಾನಂದ್ ಅವರೇ, ನೀವು 8 ವರ್ಷಗಳಿಂದ ಕೃಷಿ ಮಾಡ್ತಿದ್ರಿ? ನಾನು ಕೃಷಿ ಮಾಡ್ತಾ ಇರೋದು ಸುಮಾರು 7 ವರ್ಷಗಳಿಂದ ಮಾಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇದ್ದೆ ವಿಡಿಯೋ ಎಡಿಟರ್ ಆಗಿ. ಆದ್ಮೇಲೆ ಸ್ವಲ್ಪ ಈ ಕಡೆ ಬಂದು ಮದುವೆ ಇದೆಲ್ಲ ಕವರೇಜ್ ಮಾಡೋದು, ಆಮೇಲೆ ಮದುವೆ ವಿಡಿಯೋ ಎಡಿಟಿಂಗ್ ಮಾಡೋದು ಮಾಡ್ತಾ ಇದ್ದೆ. ಅದನ್ನ ಬಿಟ್ಟು ಇವಾಗ ಸಂಪೂರ್ಣ ಸಾವಯವ ಕೃಷಿಯಲ್ಲಿ ಹೆಚ್ಚಿನ ತೊಡಸ್ಕೊಂಡಿದ್ದೀನಿ. ಈಗ ವಿಡಿಯೋ ಎಡಿಟಿಂಗ್ ಮಾಡ್ತಿದ್ರಿ, ಯಾವುದೊಂದು ಖಾಸಗಿ ಚಾನಲ್ ಅಲ್ಲಿ ಇದ್ರ ಹೇಗೆ? ಹಾ ಸರ್, ಒಂದು ಖಾಸಗಿ ಸ್ಟುಡಿಯೋನಲ್ಲಿದ್ದೆ. ಹೌದು. ಅದನ್ನ ಬಿಟ್ಟು ಯಾಕೆ ಇಲ್ಲಿ ಬಂದ್ರಿ? ನಮ್ಮ ತಂದೆಯವರು ಎಲ್ಲ ಕೂಡು ಕುಟುಂಬ ಇತ್ತು, ಅದು ಡಿವೈಡ್ ಆದ್ಮೇಲೆ ಸ್ವಲ್ಪ ಕಷ್ಟ ಆಯ್ತು, ನಮ್ಮ ತಂದೆಯವ್ರಿಗೆ ಆಗ್ತಿರ್ಲಿಲ್ಲ ಕೆಲಸ ಮಾಡೋಕೆ. ಹಾಗಾಗಿ ನಾನು ಬಂದ್ಬಿಟ್ಟು ಇಲ್ಲಿ ಕೃಷಿ ಮಾಡ್ತಾ ಇದ್ದೀನಿ. 7 ವರ್ಷದಿಂದ ಕೃಷಿ ಮಾಡ್ತಾ ಇದ್ರ. 7 ವರ್ಷದಲ್ಲಿ ಏನೇನ್ ಬೆಳೆದಿದ್ದೀರಿ? ಕಬ್ಬು ಬೆಳೀತಾ ಇದ್ದೆ, ಇವಾಗ ಕಬ್ಬಿದೆ ಇನ್ನೊಂದು 100 ಅಲ್ಲಿ, ಇಲ್ಲಿ ದ್ರಾಕ್ಷಿ, ಆಮೇಲೆ ಇನ್ನೊಂದು ಹೊಲ ಇದೆ ಅಂದರೆ ಒಣಬೇಸಾಯ ಇದೆ. ಒಣಬೇಸಾಯದಲ್ಲಿ ಉದ್ದು, ಜೋಳ ಆ ಥರದ್ದೆಲ್ಲ ಬೆಳಿತೀವಿ, ಕಡಲೆ ಆ ಥರದ್ದೆಲ್ಲ ಬೆಳಿತೀವಿ ಸರ್. ಇಲ್ಲಿ ಈ 3 ಎಕರೆನಲ್ಲಿ ದ್ರಾಕ್ಷಿ ಬೆಳಿತಿದ್ದೀರಿ. ಈ ದ್ರಾಕ್ಷಿ ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡಿ ದ್ರಾಕ್ಷಿ ಬೆಳಿತಿದ್ದೀರಿ, ಇವೆಲ್ಲ ಹೇಗೆ ಸಾಧ್ಯ, ಏನೇನು ಮಾಡ್ತಿದ್ದೀರಿ? ಈ ಪ್ರಶ್ನೆ ತುಂಬ ಒಳ್ಳೆಯ ಪ್ರಶ್ನೆ ಕೇಳಿದಿರಿ. ಹೇಗೆ ಸಾಧ್ಯ ಅನ್ನೋದನ್ನು ಮಾಡಿ ಪ್ರಯತ್ನ ಮಾಡಿ ನೋಡಿದರೆ ಮಾತ್ರ ತಿಳಿಯುತ್ತೆ ಸರ್. ಪ್ರಯತ್ನ ಮಾಡಬೇಕು. ನಮ್ಮ ವಿಜ್ಞಾನಿಗಳು ಎಷ್ಟೋ ಜನ ಹೇಳ್ತಾರೆ ಕೆಮಿಕಲ್ ಇಲ್ಲದೆ ದ್ರಾಕ್ಷಿ ಬರೋದೇ ಇಲ್ಲ ಅಂತೇಳಿ, ಆದರೆ 100% ಇದು ಬಂದೇ ಬರುತ್ತೆ. ಆದರೆ ಸ್ವಲ್ಪ ನಾವು ಮ್ಯಾನೇಜ್ಮೆಂಟ್ ಕರೆಕ್ಟಾಗಿ ಮಾಡದೆ ಹೋದದ್ದಕ್ಕಾಗಿ ಏನೋ ಲಾಸ್ ಆಗಿರುತ್ತೆ ಹೊರತು ಆರ್ಗ್ಯಾನಿಕಲ್ಲಿ ಮಾಡಿದ್ದಕ್ಕೆ ಲಾಸ್ ಆಗಿದ್ದೀವಿ ಅನ್ನೋದನ್ನು ನಾನು ಒಪ್ಕೊಳ್ಳೋಕೆ ಸಾಧ್ಯ ಇಲ್ಲ. ಅಂದರೆ ಅದು ಸುಳ್ಳು, ಪ್ರತ್ಯಕ್ಷವಾಗಿ ನಮ್ಮ ಮುಂದೆನೇ ದ್ರಾಕ್ಷಿ ಬೆಳೆ ಕಾಣ್ತಾ ಇದೆ. ಹೌದು ಸರ್. ಸೊ ಇದಕ್ಕೆಲ್ಲ ಏನೇನು ಮಾಡ್ತೀರಿ? ನಾನು ಸುಮಾರು ಬೇರೆ ಬೇರೆ ಪ್ರಾಡಕ್ಟ್ ಮಾಡ್ಕೊಳ್ತೀನಿ. ಪಂಚಗವ್ಯ, ದಶಪರ್ಣಿ, ಅರಿಶಿನ, ಇಂಗು, ಮಜ್ಜಿಗೆ, ಗೋಕೃಪಾಮೃತ. ನನಗೆ ಹೆಚ್ಚಿನ ಇದು ಬಳಸೋದಂದರೆ ಗೋಕೃಪಾಮೃತ. ಗೋಕೃಪಾಮೃತದ ಜೊತೆಗೆ ಹಾಲು, ಗೋಕೃಪಾಮೃತದ ಜೊತೆಗೆ ಪಂಚಗವ್ಯ, ಆಮೇಲೆ ಮಜ್ಜಿಗೆ, ಹುಳಿ ಮಜ್ಜಿಗೆ, ತಾಮ್ರದಲ್ಲಿ ಇಟ್ಟಿರುವಂಥ ಮಜ್ಜಿಗೆ, ಆಮೇಲೆ ಕಬ್ಬಿಣದ ಚೂರುಗಳನ್ನು ಮಜ್ಜಿಗೆನಲ್ಲಿ ಹಾಕಿಟ್ಟಿರ್ತೀನಿ, ಅದು ಅದರಲ್ಲಿಂದ ಫೆರಸ್ ರಿಲೀಸ್ ಆಗುತ್ತೆ. ಆಮೇಲೆ ದಶಪರ್ಣಿ ಮತ್ತು ಘನಜೀವಾಮೃತ, ಈ ಥರದ್ದು ಸುಮಾರು ಇದ್ದಾವೆ. ಬಿಲ್ವಪತ್ರ ರಸಾಯನ ಇದನ್ನು ಮಾಡ್ಕೋಬೇಕು. ಮತ್ತು ಅನ್ನ ಕುದಿಸಿಬಿಟ್ಟು ಗಂಜಿ ಮಾಡ್ಕೋತೀವಿ. ಆ ಗಂಜಿನ ಡೈರೆಕ್ಟಾಗಿ ಡ್ರಿಪ್ ಅಲ್ಲಿ ಕೊಡ್ತೀವಿ. ಆಮೇಲೆ ಆಲೂಗಡ್ಡೆನ ಕುದಿಸಿಬಿಟ್ಟು ಗಂಜಿ ಮಾಡ್ಕೋತೀವಿ, ಅದನ್ನು ಕೂಡ ಬೇರೆಗೆ ಕೊಡ್ತೀವಿ. ಅಂದ್ರೆ ಸ್ಟಾರ್ಚ್ ಅದು? ಹಾ, ಸ್ಟಾರ್ಚ್ ಅಂದ್ರೆ ಇವಾಗ ಜೀವಾಣುಗಳಿರುತ್ತಲ್ಲ, ಜೀವಾಣುಗಳಿಗೆ ಆಹಾರವಾಗಿ ಅದು ಆಲೂಗಡ್ಡೆ ಮತ್ತು ಗಂಜಿ, ಅಕ್ಕಿ ಗಂಜಿ ಎಲ್ಲ ಆ ಥರ ಕೆಲಸ ಮಾಡುತ್ತೆ. ಹಾಗಾಗಿ ಆ ಜೀವಾಣುಗಳ ವೃದ್ಧಿ ಆದರೆ ನಮ್ಮ ಬೆಳೆ ಕೂಡ ಚೆನ್ನಾಗಿರುತ್ತೆ ಸರ್. ಈಗ ಈ ದ್ರಾಕ್ಷಿ ಬೆಳೆಗೆ ಬಾಧಿಸುವಂಥ ರೋಗಗಳು ಕೆಲವು ಬರ್ತವೆ, ಅದನ್ನೆಲ್ಲ ಹೇಗೆ ನಿರ್ವಹಣೆ ಮಾಡ್ತೀರಿ? ದ್ರಾಕ್ಷಿ ಬೆಳೆಗೆ ಬಾಧಿಸುವಂಥ ರೋಗಗಳು ಅಂತಂದರೆ ಮೇಜರ್ ಆಗಿ ಮೂರು. ಒಂದು ಡೌನಿ ಮಿಲ್ಡಿವ್ ಅಂತ, ಎರಡನೇದ್ದು ಪೌಡ್ರಿ ಮಿಲ್ಡಿವ್, ಮೂರನೇದ್ದು ಕರ್ಪ ಅಂತ ಕರಿತೀವಿ. ಅದರ ಇಂಗ್ಲೀಷಲ್ಲಿ ಏನಂತ ಗೊತ್ತಿಲ್ಲ ನನಗೆ, ಕರ್ಪ ಅಂತ ನಾವು ಆಡು ಭಾಷೆಯಲ್ಲಿ ಕರಿತಾ ಇರ್ತೀವಿ. ಈ ಮೂರನ್ನು ಕಂಟ್ರೋಲ್ ಮಾಡಿದರೆ ದ್ರಾಕ್ಷಿಯಲ್ಲಿ ರೋಗಗಳನ್ನು ಗೆದ್ದಾಗೆ ಆಮೇಲೆ ಇಳುವರಿ ಬರಬೇಕು. ಇಳುವರಿ ಬರಬೇಕಂದ್ರೆ ಫಿಶ್ ಅಮಿನೋ ಆಸಿಡು, ಸೀವೀಡು, ಪಂಚಗವ್ಯ ಮತ್ತು ಇನ್ನೂ ಕೆಲವೊಂದಿಷ್ಟು ಇದ್ದಾವೆ, ಅವನ್ನೆಲ್ಲ ಮಾಡಿಕೊಂಡು ನಾನು ಡ್ರಿಪ್ಗೆ ಆಗಲಿ ಸ್ಪ್ರೇ ಆಗಲಿ ಮಾಡ್ತೀನಿ. ಅದರಿಂದ ಈ ಥರ ಬಂದಿದೆ ಸರ್. ಈಗ ರೋಗನ ನಿಯಂತ್ರಣ ಹೇಗೆ ಮಾಡ್ತೀರಿ? ರೋಗ ನಿಯಂತ್ರಣ ಅಂತಂದರೆ ಡೌನಿ ಮಿಲ್ಡಿ ಬರೋ ಸಾಧ್ಯತೆಗಳು ಇರುವಂಥ ವಾತಾವರಣ ಇದ್ದರೆ ನಾಲ್ಕು ಥರ ಎಲೆಗಳು ಬರ್ತವೆ. ಒಂದು ಬಿದಿರಿನ ತಪ್ಪಲ, ಚದುರಂಗಿ, ಗೊಬ್ಬರ ಗಿಡ, ಗ್ಲೀರಿಸಿಡಿಯಾ ಅಂತ ಕರೀತಾರೆ ಅದು, ಆಮೇಲೆ ಸರ್ವೆ ಸೊಪ್ಪು ಅಂತ ಕರೀತಾರೆ. ಈ ನಾಲ್ಕನ್ನು ಸೇರಿ ಕುದಿಸಿ ಸ್ಪ್ರೇ ಮಾಡಿದರೆ ಒಂದು ಎಕರೆಗೆ ನಾಲ್ಕು ಒಂದೊಂದು ಕೆ ಜಿ ಸೇರಿಸಿ ಕುದಿಸ್ಬೇಕು. ಕುದಿಸಿಬಿಟ್ಟು ಸ್ಪ್ರೇ ಮಾಡಿದರೆ ಡೌನಿ ಮಿಲ್ಡಿವಾಗಲಿ ಪೌಡ್ರಿ ಮಿಲ್ಡಿವಾಗಲಿ ಬರಲ್ಲ, ಬರೋದೇ ಇಲ್ಲ. ಯಾಕೆಂದರೆ ಇದನ್ನು ನನಗೆ ಹೇಳಿದ್ದು ಶ್ರೀಯುತ ನಾರಾಯಣ್ ರೆಡ್ಡಿಯವರು. ಅದು ಒಂದು ವಿಡಿಯೋನಲ್ಲಿ ಕೇಳ್ತಾ ಕೂತಾಗ ಆ ಪಾಯಿಂಟ್ ಸಿಕ್ತು, ಅದನ್ನೇ ಪ್ರಯೋಗ ಮಾಡಿ ನಾನು ನೋಡಿದೆ. ಹಾಗಾಗಿ ಡೌನಿ ಮಿಲ್ಡಿವ್ ಆಗಲಿ ಪೌಡ್ರಿ ಮಿಲ್ಡಿವ್ ಆಗಲಿ ಕಂಟ್ರೋಲ್ ಆಯಿತು. ಆಮೇಲೆ ಕರ್ಪ ಅಂತ ಬರುತ್ತೆ. ಕರ್ಪ ಬರೀ ಮಜ್ಜಿಗೆ ಸ್ಪ್ರೇ ಮಾಡೋದ್ರಿಂದ ಕರ್ಪ ಹೋಯಿತು. ಹುಳಿ ಮಜ್ಜಿಗೆ ಸುಮಾರು 45 ದಿವಸ ತಾಮ್ರದಲ್ಲಿ, ಮಜ್ಜಿಗೆನ ತಾಮ್ರದಲ್ಲಿ ಇಟ್ಟಿರ್ತೀವಿ, ಅದನ್ನು ಸ್ಪ್ರೇ ಮಾಡಿಕೊಂಡ್ರೆ ಸಾಕು, ಕರ್ಪ ಬರಲ್ಲ. ಅಂದರೆ ನೀವು ಹೇಳಿದಾಗೆ ಈ ಒಂದು ಮೂರು ರೋಗಗಳೇನಿದೆ ಅದನ್ನು ಗೆದ್ದರೆ ರೈತ ಗೆದ್ದಂಗೆ, ರೋಗಗಳನ್ನು ಮಾತ್ರ ಗೆದ್ದಂಗೆ, ಆದರೆ ಇಳುವರಿ ಹೆಚ್ಚಿಗೆ ಮಾಡ್ಕೋಬೇಕು. ಈಗ ನೀವು ಕಾಣೋದು ತುಂಬ ಕಡಿಮೆ ಇಳುವರಿ ನಮ್ಮದು. ಮುಂದಿನ ದಿನಮಾನಗಳಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ನನ್ನ ಜೊತೆಗೆ ಇನ್ನೂ ಒಂದು 3 ಜನ ಇದ್ದಾರೆ, ಅವರು ಕೂಡ ಪ್ರಯತ್ನ ಮಾಡ್ತಿದ್ದಾರೆ. ಎಲ್ಲರೂ ಸೇರಿ ಪ್ರಯೋಗಗಳನ್ನು ಮಾಡಿ ಕೆಲವೊಂದಿಷ್ಟು ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದೀವಿ ಸರ್. ನೆಕ್ಸ್ಟ್ ಇಯರು ಇವಾಗ 3 ಟನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಒಂದು ಎಕರೆಗೆ. ಒಂದು ಎಕರೆಗೆ 3 ಟನ್, 3 ಟನ್ ಹಣ್ಣು. ಬಟ್ ಅದು ಕೆಮಿಕಲಲ್ಲಿ ಸುಮಾರು 18-22 ಟನ್ವರೆಗೂ ಬೆಳೆಸ್ತಾರೆ. ಹಾಗಾಗಿ ಇದು ಇಳುವರಿ ತುಂಬ ಕಡಿಮೆ ಅಂಥೇಳಿ ಕೆಲವಷ್ಟು ಜನ ಆರ್ಗ್ಯಾನಿಕ್ಕೆ ಒಲವು ತೋರಿಸೋದಿಲ್ಲ. ಅವರು ಕೂಡ ಬರಬೇಕು ಅಂತಂದರೆ ನಾವು ಇದರಲ್ಲಿ ಇಳುವರಿ ಜಾಸ್ತಿ ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರಯೋಗಗಳನ್ನು ಮಾಡ್ತಾ ಇದ್ದೀವಿ ಸರ್. ಈಗ ಇಳುವರಿ ಹೆಚ್ಚು ಮಾಡಲಿಕ್ಕೆ ಈಗ ನಿಮಗೆ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಇವರ ನೆರವು ಏನು ಸಿಕ್ಕಿಲ್ವಾ? ನಾನು ಅಲ್ಲಿನ ಅಪ್ರೋಚ್ ಮಾಡಿಲ್ಲ. ಅವರು ಹೇಳಿದ ಅಲ್ಲಿ ಹೋಗ್ಬೋದು, ಹೋಗಿದ್ರೆ ಸ್ವಲ್ಪನಾದರೂ ಕೆಮಿಕಲ್ ಬಳಸಿ ಅಂತ ಹೇಳ್ತಾರೆ. ಹಾಗಾಗಿ ಯಾಕೋ ಅಲ್ಲಿ ಹೋಗ್ಬೇಕು ಅಂತ ಮನಸ್ಸೇ ಬರ್ತಿಲ್ಲ ಒಂಥರ. ಅಂದ್ರೆ ನೀವು ಸಂಪೂರ್ಣವಾಗಿ ಸಾವಯವ ಕೃಷಿ ಮಾಡಬೇಕು ಅಂತ? ಹಾ ಸರ್, ಸಂಪೂರ್ಣ ಸಾವಯವ ಮಾಡಬೇಕು ಅಂತ ನನ್ನ ಆಸೆ. ಹಾಗಾಗಿ ನಾನು ಅದೇ ನಿಟ್ಟಿನಲ್ಲಿ ಪ್ರಯೋಗಗಳನ್ನು ಮಾಡ್ತಾ ಇದ್ದೀನಿ. ಈಗ ಸಾವಯವ ಕೃಷಿಯಲ್ಲಿ ಈ ಒಂದು ದ್ರಾಕ್ಷಿ ಬೆಳೆದಿದ್ದೀರಲ್ಲ, ಇದನ್ನ ಮಾರುಕಟ್ಟೆ ಹೇಗೆ ಮಾಡ್ತೀರಿ? ಮಾರುಕಟ್ಟೆ ನನಗೆ ಒಂದು 5 ವರ್ಷ ಮಾತ್ರ ನುಂಗಲಾದ ತುತ್ತಾಗಿತ್ತು. ಹೋದ ವರ್ಷದಿಂದ ನನಗೆ ಸಂದೀಪ್ ಮಂಜುನಾಥ್ ಅಂತ, ಆಮೇಲೆ ನವೀನ್ ಕುಮಾರ್ ಅಂತ, ಬದ್ರಿನಾಥ್ ಅಂತೇಳಿ 3 ಜನ ಗೆಳೆಯರು ಸಿಕ್ಕರು. ಅವ್ರ ನೆರವಿಂದ ಮಾರುಕಟ್ಟೆ ಮಾಡ್ತಾ ಇದ್ದೀರಿ, ಎಲ್ಲೆಲ್ಲಿ ಕಳಿಸಿರಿ? ಅಂದರೆ ಭಾಳಷ್ಟು ಕಷ್ಟದ ದಿನಗಳನ್ನು ನೋಡಿದಿರಾ ನೀವು? ಈಗ ನೀವು ಹೇಳಿದಾಗೆ ಈಗ ಒಂಚೂರು ಮಾರುಕಟ್ಟೆ ಪಿಕಪ್ ಆಗಿದೆ. ಹಾಂ, ಆಗಿದೆ ಸರ್, ತುಂಬ ಪಿಕಪ್ ಆಗಿದೆ. ಎಲ್ಲೆಲ್ಲಿ ಕಳಿಸ್ತೀರಾ? ಬೆಂಗಳೂರು, ಮೈಸೂರು ಮತ್ತು ಮಂಗಳೂರು ಮೇಜರ್ ಆಗಿ ಹೋಗ್ತಾ ಇದೆ. ತುಮಕೂರು, ದಾವಣಗೆರೆ ಇಲ್ಲೆಲ್ಲ ಹೋಗ್ತಾ ಇದೆ ಸರ್. ಇದಕ್ಕೆ ಒಳ್ಳೆ ರೇಟ್ ಸಿಗುತ್ತಾ? ಹೇಗೆ ರೇಟು? ಹೋದ ವರ್ಷ 1 ಕೆಜಿಗೆ 125 ರಂಗೆ ಸಿಕ್ಕಿತ್ತು, ಈಗ 140 ರಂಗೆ ಸಿಗ್ತಾ ಇದೆ ಸರ್. ಬೇಡಿಕೆ ಅಂತೂ ಇದೆ. ಸಾವಯವ ಪದಾರ್ಥಗಳು ಏನೇ ಆಗಲಿ ನಾವು ಮಾರುಕಟ್ಟೆಗೆ ತಗೊಂಬಂದ್ರೆ ಅದಕ್ಕೆ ಬೇಡಿಕೆ ಇದ್ದೇ ಇದೆ. ಬೇಡಿಕೆ ಇದೆ ಸರ್. ಇನ್ನು ಮುಂದಿನ ದಿನಗಳಲ್ಲಿ ಏನು ಮಾಡಬೇಕು ಅಂದ್ಕೊಂಡಿರಿ? ಇದನ್ನೇ ಇಳುವರಿ ಜಾಸ್ತಿ ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ ಸರ್. ಅಷ್ಟೇ ಮಾಡಿಕೊಂಡು ಮುಂದೆ ಮತ್ತೆ ಯಾರಾದರೂ ರೈತರು ಬಂದರೆ ಮಾಡೋದಕ್ಕೆ ನನಗೆ ಏನು ತಿಳಿದಿರುತ್ತೋ ಅದನ್ನು ಹೇಳಬೇಕು, ಅವರು ಕೂಡ ಡೆವಲಪ್ ಆಗಬೇಕು ಅಂತ ತುಂಬ ಆಸೆ. ಅಂದರೆ ನಿಮ್ಮ ಅನುಭವನ ಹಂಚ್ಕೊಬೇಕು ಬೇರೆ ರೈತರ ಜೊತೆ. ಹಾಗಾದರೆ ನಮ್ಮ ರೈತರಿಗೆ ನಿಮ್ಮ ಫೋನ್ ನಂಬರ್ ಕೊಡ್ತೀರಾ? 9620674807. ಈ ಒಂದು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಶಿವಾನಂದ್ ಅವರ ಅನುಭವನ ನೀವು ಕೇಳಬಹುದು, ಕೇಳಿ ತಮ್ಮ ಸಾವಯವ ಕೃಷಿಯಲ್ಲಿ ಅಳವಡಿಸ್ಕೊಬಹುದು. ಒಳ್ಳೆಯದು ಶಿವಾನಂದ್ ಅವರೇ, ಈ ಒಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ರೈತರಿಗೆ ಸಾಕಷ್ಟು ಮಾಹಿತಿ ಕೊಟ್ರೆ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ಸಗಣಿ ಗೊಬ್ಬರದಾಗ ಪೋಷಕ ಅದವದಾರ, ದನದ ಮೂತ್ರ ಸಗಣಿ ಗೊಬ್ಬರದಾಗ ಪೋಷಕ ಅದವದಾರ. ಯಾವುದನ್ನು ಮಾಡದೆ ಹಾಳು ಮಾಡು ಎರೆ ಹುಳದ ಪಾಲು, ಯಾವುದನ್ನು ಮಾಡದೆ ಹಾಳು ಮಾಡು ಎರೆ ಹುಳದ ಪಾಲು. ಎರಿ ಗೊಬ್ಬರ ಆಹ ಎರಿ ಗೊಬ್ಬರ, ಎರಿ ಗೊಬ್ಬರ ಆಹ ಎರಿ ಗೊಬ್ಬರ. ಹಾವು ಹೆಗ್ಗಣ ಬಾರದಾಂಗ ಕಾಯಬೇಕು ಹುಳವ ಚಂದ, ಹಾವು ಹೆಗ್ಗಣ ಬಾರದಾಂಗ ಕಾಯಬೇಕು ಹುಳವ ಚಂದ. ಮನಸ್ಸು ಇಟ್ಟು ಸಾಕಿಕೊಂಡರ ನೀಡುತ್ತಾವ ಬಾರಿ ಗೊಬ್ಬರ, ಮನಸ್ಸು ಇಟ್ಟು ಸಾಕಿಕೊಂಡರ ನೀಡುತ್ತಾವ ಬಾರಿ ಗೊಬ್ಬರ. ಎರಿ ಗೊಬ್ಬರ ಆಹ ಎರಿ ಗೊಬ್ಬರ, ಎರಿ ಗೊಬ್ಬರ ಆಹ ಎರಿ ಗೊಬ್ಬರ. ರಸಗೊಬ್ಬರದಾಗ ಇರ್ತಾವ ಸಾರಜನಕ ರಂಜಕದಾಂಶ, ರಸಗೊಬ್ಬರದಾಗ ಇರ್ತಾವ ಸಾರಜನಕ ರಂಜಕದಾಂಶ. ಎರಿ ಗೊಬ್ಬರದಾಗ ಸಿಗ್ತಾವ ಜೊತೆಗೆ ಸೂಕ್ಷ್ಮ ಪೋಷಕಾಂಶ, ಎರಿ ಗೊಬ್ಬರದಾಗ ಸಿಗ್ತಾವ ಜೊತೆಗೆ ಸೂಕ್ಷ್ಮ ಪೋಷಕಾಂಶ. ದೇವ ಹಿಡಿದು ಮಣ್ಣಿನಾಗ ಕಾಯುತ್ತಾದ ಬರಗಾಲದಾಗ, ದೇವ ಹಿಡಿದು ಮಣ್ಣಿನಾಗ ಕಾಯುತ್ತಾದ ಬರಗಾಲದಾಗ. ಎರಿ ಗೊಬ್ಬರ ಆಹ ಎರಿ ಗೊಬ್ಬರ, ಎರಿ ಗೊಬ್ಬರ ಆಹ ಎರಿ ಗೊಬ್ಬರ. ಪುಷ್ಟಿಯಾದ ಫಸಲು ಪಡೆಯಲು ಬೇಕು ಎರಿ ಗೊಬ್ಬರ, ಪುಷ್ಟಿಯಾದ ಫಸಲು ಪಡೆಯಲು ಬೇಕು ಎರಿ ಗೊಬ್ಬರ. ಬೆಳೆಯೊಳಗ ಕಸುವು ಇರಲು ಬೇಕು ಎರಿ ಗೊಬ್ಬರ, ಬೆಳೆಯೊಳಗ ಕಸುವು ಇರಲು ಬೇಕು ಎರಿ ಗೊಬ್ಬರ. ಎರಿ ಗೊಬ್ಬರ ಆಹ ಎರಿ ಗೊಬ್ಬರ, ಎರಿ ಗೊಬ್ಬರ ಆಹ ಎರಿ ಗೊಬ್ಬರ. ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂಥ ಬೆಳೆಯ ಅಬ್ಬರ. ಬಳಸಿ ನೋಡು ರೈತ ನೀನು ಬೆಳೆಯ ಅಬ್ಬರ, ಎಂಥ ಬೆಳೆಯ ಅಬ್ಬರ. ಎರಿ ಗೊಬ್ಬರ, ಹಾಂ ಎರಿ ಗೊಬ್ಬರ, ಎರಿ ಗೊಬ್ಬರ, ಹಾಂ ಎರಿ ಗೊಬ್ಬರ, ಎರಿ ಗೊಬ್ಬರ, ಹಾಂ ಎರಿ ಗೊಬ್ಬರ. ಮಾಡ್ದವರು ಮೋಕ್ಷಕ್ಕೆ ಹೊಂದಿಲ್ಲ.